pali gantu salola musang chetana kasani havantu salola nanna se anisike na helalu ni gantu padagale salodilla ninnolava chaluvaleve kannu salodilla nannolava parive gagana haale salodilla ಸಮಯ ಹಿಂದೆ ಸರಿದು ಹೋಗಿ ಮೊದಲ ಭೇಟಿ ನೆನೆದ ಮೇಲು ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಅಮಲು ಬೇರೆ ಇಲ್ಲವೇ